ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತೋ ಜಂಪೆನೆ ವಿಷಯ. 2024 ಸಾಲನ ಗೌರಿ ಗಣೇಶ ಹಬ್ಬದ ಮೂರ್ತಿನ ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ಕೆರೆ ಹೊಳೆ ಬಾವಿ ಹಂಗೆ ಜಲಮೂಲಗಳಲ್ಲಿ ವಿಸರ್ಜನೆ ಮಾಡೋದನ್ನು ನಿಷೇಧಿಸಲಾಗುತ್ತು. ಪುರಸಭೆ ಪಟ್ಟಣ ಪಂಚಾಯಿತಿ ವತಿಯಿಂದ ನಿಗದಿ ಮಾಡಿದ ಜಾಗಲೇ ಮೂರ್ತಿಗಳನ್ನು ಬುಡಕ್ಕೂ ಅಲಂಕಾರಗಳಿಗೆ ಬಳಸಿದ ವಸ್ತುಗಳನ್ನು ನೀರಿಗೆ ಹಾಕಿಗದು. ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಹಸಿರು ಪಟಾಕಿಗಳನ್ನು ಮಾತ್ರ ಉಪಯೋಗಿಸಕು. ರಾತ್ರಿ 10 ಗಂಟೆಯಿಂದ ಹೊತ್ತರೆ 6 ಗಂಟೆವರೆಗೆ ಪಟಾಕಿ ಸಿಡಿಸುವುದನ್ನು ನಿಷೇಧಿಸಲಾಗುತ್ತು ತಿಳಿ ಜಿಲ್ಲಾಧಿಕಾರಿ ವೆಂಕಟರಾಜು ತಿಳಿಸಲು. ಮಳೆಯಿಂದಾಗಿ ಹಾಳಾಗಿರುವ ರಸ್ತೆಗಳನ್ನು ಸರಿಪಡಿಸಕ್ಕೂ ಯಾವುದೇ ಕಾರಣಕ್ಕೂ ತಡ ಮಾಡಿಕಾಗದು. ಹಾನಿಯಾದ ಮನೆಗಳಿಗೆ ಪರಿಹಾರನ ವಿತರಿಸಿ ಮನೆ ಕಟ್ಟಿಸಿಕೊಡಕು ತಿಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಯು ತಿಳಿಸಲು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡುಕೊಟ್ಟಲ್ಲಿ 5 ತಾರೀಖು ಹೊತ್ತರೆ 10 ಗಂಟೆಯಿಂದ ಮಡಿಕೇರಿ ಪ್ಯಾಟೆನ ಕೊಡಗುಗೌಡ ಸಮಾಜಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಎನ್ ಬೋಸರಾಜು ಹಾಗೆ ಶಾಸಕರು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗ ಹಾಜರಿದ್ದವೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಕಟಣೆ ಯೋಜನೆ ಅಡಿಲಿ ಪುಸ್ತಕಗಳನ್ನು ಪ್ರಕಟಿಸಿಕೆ ಉದ್ದೇಶಿಸಲಾಗಿದ್ದು ಲೇಖಕರು ಅರೆಭಾಷೆಯಲ್ಲಿ ಕತೆ, ಅಜ್ಜಿಕತೆ, ವಿಚಾರ ಸಾಹಿತ್ಯ, ಲಲಿತ ಪ್ರಬಂಧ ಹಾಗೆ ಇನ್ನಿತರ ಬರಹಗಳಿದ್ದರೆ ಸ್ವಂತ ಬರೆದು ಅರೆಭಾಷೆ ಅಕಾಡೆಮಿಗೆ ಕಳಿಸಕ್ಕೆ ಬರವಣಿಗೆ ಕಳಿಸಿಕೆ ಆಖರಿ ದಿನ ಸೆಪ್ಟೆಂಬರ್ 30. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನಗರಸಭೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಪದವಿ ಪೂರ್ವ ಶಿಕ್ಷಣ, ಕಾಲೇಜು ಶಿಕ್ಷಣ ಹಾಗೆ ಸರ್ವೋದಯ ಸಮಿತಿ ಇವರ ಸಹಕಾರದಲ್ಲಿ ಆಚರಿಸ್ತಾ ಇರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜಯಂತಿ ದಿನಾಚರಣೆ ಅಂಗಾಗಿ ವಿದ್ಯಾರ್ಥಿ ಹಾಗೆ ಯುವಜನರಲ್ಲಿ ಮಹಾತ್ಮ ಗಾಂಧೀಜಿಯವರ ಬದುಕು, ಸ್ವಾತಂತ್ರ್ಯ ಚಳವಳಿ, ಸರಳತೆ, ಅಹಿಂಸಾ ಮಾರ್ಗ ಮತ್ತಿತರ ವಿಚಾರಗಳ ಬಗ್ಗೆ ಪ್ರೌಢಶಾಲೆ, ಪದವಿ, ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪ್ರಬಂಧ ಪೈಪೋಟಿನ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ನಡೆಸಿವೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅಸಾಧಾರಣ ಪ್ರತಿಭೆ ತೋರಿಸುತ್ತಿರುವ ರಾಜ್ಯದ ಹಿರಿಯ ಕ್ರೀಡಾಪಟು ಮತ್ತು ತರಬೇತುದಾರರಾಗಿ ಸಾಧನೆ ಮಾಡಿರುವ ಕ್ರೀಡಾಪಟುಗಳಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾದೆ. ಕರ್ನಾಟಕ ರಾಜ್ಯದ ಗ್ರಾಮೀಣ ಕ್ರೀಡೆಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿಕೆ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾದೆ. ಆಸಕ್ತಿರವು ಸೇವಾ ಸಿಂಧು ಆನ್ಲೈನ್ ವೆಬ್ಸೈಟ್ ಮೂಲಕ ಅರ್ಜಿ ಹಾಕಕ್ಕೆ. ಆನ್ಲೈನ್ಲಿ ಅರ್ಜಿ ಹಾಕಿಕೆ 20 ಆಖೇರಿ ದಿನ ತಿಳಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಲು. ಪೊನ್ನಂಪೇಟೆ ವಿದ್ಯುತ್ ಉಪ ಕೇಂದ್ರದ ವ್ಯಾಪ್ತಿನ ಗೋಣಿಕೊಪ್ಪಲು, ತಿತಿಮತಿ, ಹಾತೂರು, ಪಾಲಿಬೆಟ್ಟಗಳಲ್ಲಿ ರಿಪೇರಿ ಕೆಲಸ ಇರದಂದ ಗೋಣಿಕೊಪ್ಪಲು ಪಟ್ಟಣ, ಕೈಕೇರಿ, ಜೋಡುಬೆಟ್ಟಿ, ಚನ್ನಂಗೋಲಿ, ಮಾಯಮುಡಿ, ಹೊಸೂರು, ಬಾಲಾಜಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಾಳೆ ಹೊತ್ತರೆ 10 ಗಂಟೆಯಿಂದ 9:55 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರುತ್ತೆ. ಗ್ರಾಹಕರು ಸಹಕರಿಸುವಂಗೆ ಗೋಣಿಕೊಪ್ಪಲು ವಿಭಾಗದ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಮಡಿಕೇರಿ ಮತ್ತು ವಿರಾಜಪೇಟೆಯಲ್ಲಿರುವ ಆರ್ಮಿ ಕ್ಯಾಂಟೀನ್ಗೆ 3 ಕೈಲ್ಮೂರ್ತ ಹಬ್ಬದ ಪ್ರಯುಕ್ತ ರಜೆ ಇದ್ದದೆ ತಿಳಿ ವ್ಯವಸ್ಥಾಪಕರು ತಿಳಿಸಲು. ವಿರಾಜಪೇಟೆಯಲ್ಲಿರುವ ECHS ಪಾಲಿಕ್ಲಿನಿಕ್ನ ಹಲ್ಲುನ ವೈದ್ಯರು 2 ಲಭ್ಯ ಇರ್ದುಲೆ. ಹಾಗೆ 3 ಕೈಲ್ಮೂರ್ತ ಹಬ್ಬದ ಪ್ರಯುಕ್ತ ರಜೆ ಇದ್ದದೆ ತಿಳಿ ಪ್ರಕಟಣೆ ತಿಳಿಸಲು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಮಡಿಕೇರಿಯಲ್ಲಿ ಇಂದೊಂದ ಯಶಸ್ವಿನಿ ಕಾರ್ಡ್ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದ್ದು ಈ ಯೋಜನೆಯಲ್ಲಿ ಒಳರೋಗಿಗಳ ಚಿಕಿತ್ಸೆಗೆ ದಾಖಲಾಗುವ ರಾಜ್ಯ ಸಹಕಾರ ಸಂಘಗಳ ಸದಸ್ಯರು ತಮ್ಮ ಯಶಸ್ವಿನಿ ಯೋಜನೆಗಳ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ತೋರಿಸಿ 125 ಜಾಸ್ತಿ ಆಪರೇಷನ್ಗಳಿಗೆ ಚಿಕಿತ್ಸೆ ಪಡೆಯಕ್ಕೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಆರೋಗ್ಯ ವಿಮಾ ಯೋಜನೆಗಳ ನೋಡಲ್ ಅಧಿಕಾರಿಗಳನ್ನು ಸಂಪರ್ಕಿಸಕ್ಕೆ. ವೃತ್ತಿಪರ ಶಿಕ್ಷಣ ಸೂರನ ವರ್ಷದಲ್ಲಿ ಪ್ರವೇಶ ಪಡೆಯುತ್ತಿರುವ ಮಾಜಿ ಸೈನಿಕರ ಮಕ್ಕಳಿಗೆ ಕೇಂದ್ರೀಯ ಸೈನಿಕ ಮಂಡಳಿಯಿಂದ ನೀಡುವ 2024-25 ಸಾಲಿನ ಪ್ರಧಾನಮಂತ್ರಿ ಶಿಷ್ಯ ವೇತನಕ್ಕಾಗಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 30 ಆಖರಿ ದಿನ. ನಮ್ಮ ರಾಜ್ಯ ಕರ್ನಾಟಕ ತಳಿ ಹೆಸರು ಪಡೆದು 50 ತುಂಬಿಟ್ಟು ಇದರ ಪ್ರಯುಕ್ತ ಕರ್ನಾಟಕ ಉಸಿರಾಗಲಿ ಕನ್ನಡ ತಿಳುವ ಘೋಷವಾಕ್ಯದಡಿ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಉಂಟು. ಕೊಡವ, ಅರೆಭಾಷೆ, ತುಳು, ಕೊಂಕಣಿ, ಬ್ಯಾರಿ ಹಾಗೆ ಯಕ್ಷಗಾನ ಅಕಾಡೆಮಿಗಳ ಕೂಡುಕೂಟಲಿ 24 ಮತ್ತು 25 ಮಂಗಳೂರಲ್ಲಿ ಬಹುಸಂಸ್ಕೃತಿಯ ಜಂಬರ ನಡೆದಿದೆ. 6 ಅಕಾಡೆಮಿಗಳಿಂದ ಸಾಂಸ್ಕೃತಿಕ ಪ್ರದರ್ಶನ, ವಿಚಾರಗೋಷ್ಠಿ, ಚಿತ್ರಕಲೆ, ಭಾಷಣ, ಕಿರುಚಿತ್ರ ಪೈಪೋಟಿ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದಿದೆ. ಹಾಗೆ ಶಾಲಾ ಮಕ್ಕಳಿಗೆ, ಕೊಡಗಿನ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪೈಪೋಟಿನ ಏರ್ಪಡಿಸಲಾಗಿತ್ತು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕರೆ ಅಕಾಡೆಮಿಗಳ ಕಚೇರಿನ ಸಂಪರ್ಕಿಸಕ್ಕೆ. ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ಹಂಗೆ ಸೋಮರಪೇಟೆ ತಾಲೂಕು ದೊಡ್ಡಮಲ್ತೆ ಗ್ರಾಮದ ಸ್ವರ್ಣ ಗೌರಿ ಹೊನ್ನಮ್ಮ ಟ್ರಸ್ಟ್ ಇವರ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ಅಂಗವಾಗಿ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಣೆ ಜಂಬರ 6 ಹೊತ್ತರೆ 9 ಗಂಟೆಯಿಂದ 10 ಗಂಟೆವರೆಗೆ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಚಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಗೆಟ್ ರೆಡಿ ಮೈಸೂರು ಬರ್ತಾ ಇದೆ. MS ಗೋಲ್ಡನ್ ಡೈಮಂಡ್ಸ್, ಮೈಸೂರಿನ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್. ಇದೆ September 8 ಬೆಳಿಗ್ಗೆ 10:00. ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಂದ ಅದ್ದೂರಿ ಉದ್ಘಾಟನೆ. ಇಂಟರ್ನ್ಯಾಷನಲ್ ಡಿಸೈನ್ಸ್, ಮೈಸೂರು ಅಭಿರುಚಿಗೆ ತಕ್ಕ ಆಭರಣ, ವಂಡರ್ಫುಲ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್, ಎಲ್ಲ ಒಂದೇ ಸೂರಿನಡಿಯಲ್ಲಿ. MS ಗೋಲ್ಡನ್ ಡೈಮಂಡ್ಸ್, ನಿಯರ್ ಸಬ್ ಅರ್ಬನ್ ಬಸ್ ಸ್ಟಾಪ್, ಡಿಎನ್ ರೋಡ್, ಮೈಸೂರು. ಕಾಕಟುಪರಂಬು ಕೈಲು ಮುಹೂರ್ತ ಸಂಗತ್ರ ಆದನಿಲ್ ಇದೆ ಮೂಂದಾಂಗ್ ಚೌವಾಚೆ ಮಜ್ಜನ ದಂಡು ಗಂಟೆ ಇಂಜ 74ನೇ ಕಾಲತ್ರ ಕಳಿಕೂಟ ಸಂಗತ್ರ ಅಧ್ಯಕ್ಷ ಮಂಡೇಟಿರ ಎಂ ಸುರೇಶ್ ಐಂಡ ಅಧ್ಯಕ್ಷತೆಯಲ್ಲಿ ನಡಪ. ಮುಖ್ಯ ಬೆಂದೋಳಾಯ್ತು ಅಖಿಲ ಕೊಡವ ಸಮಾಜತ್ರ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ, ಕಾಕಟುಪರಂಬು ಕೃಷಿಪತ್ತಿನ ಸಹಕಾರ ಸಂಘತ್ರ ಅಧ್ಯಕ್ಷ ಪೂಳಂಡ ವಿನೂಪೆಮ್ಮಯ್ಯ ಐಂಗ ಕೂಡಿಯಾಡುವ. ತೆಂಗಿಕ್ ಬೊಡಿಬೆಪ್ಪ ಕೂಡನಕ್ಕೆ ಪಲತ್ತರ ಕಳಿ ಪೈಪೋಟಿ ಉಂಡು. ಮಾಜನೆಲ್ಲ ಬಂತು ಕೂಡಿಯಾಡುಂದು ಕಾಕಟುಪರಂಬು ಕೈಲು ಮುಹೂರ್ತ ಸಂಘತ್ರ ಅಧ್ಯಕ್ಷ ಗೌರವ ಕಾರ್ಯದರ್ಶಿ ಪಿಂಯ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಪೊನ್ನಂಪೇಟೆಯ ಕಾರು ನಿಲ್ದಾಣದ ಸಮೀಪ ಶಾಂತಲ ಕಾಂಪ್ಲೆಕ್ಸ್ನಲ್ಲಿ ಆರಂಭಗೊಂಡಿದೆ ಶ್ರೀ ಕಲ್ಲೂರು ಟೀ ಕಾಫಿ ಗ್ರೈಂಡಿಂಗ್ ಮತ್ತು ಫ್ಲೋರ್ ಮಿಲ್. ಇಲ್ಲಿ ಅಕ್ಕಿ, ಗೋಧಿ ಸೇರಿದಂತೆ ಎಲ್ಲ ಧಾನ್ಯ, ಮಸಾಲೆ ಪದಾರ್ಥಗಳನ್ನು ಮತ್ತು ಕಾಫಿಯನ್ನು ಹುಡಿ ಮಾಡಿಕೊಡಲಾಗುವುದು. ಸಮಾರಂಭಗಳಿಗೆ ಶುದ್ಧ ಅಕ್ಕಿ ಹುಡಿ, ಅಕ್ಕಿ ತರಿ, ಮಸಾಲೆ ಹುಡಿ, ಕಾಫಿ ಹುಡಿ ದೊರೆಯುತ್ತದೆ. ಸಂಪರ್ಕಿಸಿ ಮೊಬೈಲ್ 9611-4616-99. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ವಾರದ ಪ್ರತಿ ಬುಧವಾರ ಹಾಗೂ ಶನಿವಾರ ಖ್ಯಾತ ರೇಡಿಯೋಲಜಿಸ್ಟ್ ಡಾಕ್ಟರ್ ಜಯಪ್ರಕಾಶ್ ಜಿ ಅವರು ಮಧ್ಯಾಹ್ನ 3:00 ಸಂಜೆ 6:30 ಲಭ್ಯವಿದ್ದು 4D ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಲಾಗುವುದು. ಇದರಲ್ಲಿ ಡಾಪ್ಲರ್ ಸ್ಟಡಿ, ಗರ್ಭಿಣಿಯರಿಗೆ ಗರ್ಭಾವಸ್ಥೆಯಲ್ಲಿ ಮಾಡುವ ಸ್ಕ್ಯಾನಿಂಗ್ ಹಾಗೂ ಇತರ ಎಲ್ಲ ಸ್ಕ್ಯಾನಿಂಗ್ಗಳು ಲಭ್ಯವಿದೆ. ಪ್ರತಿ ಮಂಗಳವಾರ ಖ್ಯಾತ ಇಎನ್ಟಿ ಸರ್ಜನ್ ಡಾಕ್ಟರ್ ಸುಬಿನ್ ಆಂಟೋನಿ ಅವರು ಬೆಳಗ್ಗೆ 9:30 ಮಧ್ಯಾಹ್ನ 1:00 ಲಭ್ಯವಿರುತ್ತಾರೆ. ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, KSRTC ಬಸ್ ಸ್ಟ್ಯಾಂಡ್ ಸಮೀಪ, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9633-6111-70. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ? ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕಡಗದಳ ಗ್ರಾಮತ್ರ ಸರ್ಕಾರಿ ಹೈಸ್ಕೂಲ್ ಸ್ಕೂಲ್ ಗಿಡ ನಡಪಾಣ ಮೂಲಕ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪಿಂಯ, ಪೆರಿಯ ಸಿವಿಲ್ ನ್ಯಾಯಾಧೀಶಗಳನ್ನು ಶುಭ ಎಂಗ ಬಳ್ಳೆಚ್ಚೆ ಚಾಲನೆ ಕೊಡ್ತದೆ. ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ, ವಕೀಲಂಗಡ ಸಂಘ, ಮಡಿಕೇರಿ ರೋಟರಿ, ಕಡಗದಳ ಸರ್ಕಾರಿ ಹೈಸ್ಕೂಲ್ ಇಂಗಡ ಕೂಡುಕೂಟತ್ತು ನಡೆದ ಕಾರ್ಯಕ್ರಮಕ್ಕೆ ಗಿಡ ನಡಪಾಣ ಮೂಲಕ ಚಾಲನೆ ಕೊಡ್ತದೆ. ಅಲ್ಲಿಂದ ತಕ್ಕ ಬರೆದ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂಗ, ಪರಿಸರತ್ನ ಕಾತರಕ್ಷಣೆ ಮಾಡೋದು ನಂಗಡೆಲ್ಲರ ಕರ್ತವ್ಯ, ಈ ನಿಟ್ಟಿಲು ಮರಗಡತ್ನ ಬೆಳೆತಿದ್ದು ನಲ್ಲ ಪರಿಸರ ಕಾಂಗೊಂಡು ಅವು ಅಣುಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಪಿಂಯ ಸಾಕ್ಷರತಾ ಇಲಾಖೆ, ಪಿಂಯ ಕರ್ನಾಟಕ ರಾಜ್ಯ ಶಿಕ್ಷಕಂಗಡ ಕಲ್ಯಾಣ ನಿಧಿ ಇಂಗಡ ಕೂಡುಕೂಟತ್ತು ಇದೇ ಅಂಜಂಗ್ ಪೊಲಕ 10 ನಗರತ್ರ ಕೊಡಗು ಗೌಡ ಸಮಾಜತ್ತು ಶಿಕ್ಷಕಂಗಡ ದಿನಾಚರಣೆ ಪಿಂಯ ಜಿಲ್ಲಾ ನಲ್ಲ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ನಡಪ. ಚೆರಿ ನೀರಾವರಿ, ವಿಜ್ಞಾನ ಪಿಂಯ ತಂತ್ರಜ್ಞಾನ ಪಿಂಯ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳನ್ನು NS ಬೋಸರಾಜು, ಶಾಸಕಂಗಳನ್ನು ಡಾಕ್ಟರ್ ಮಂತರ್ಗೌಡ, ಅಜ್ಜಿಕೊಟ್ಟಿರ ಪೊನ್ನಣ್ಣ, ಸಂಸದಂಗಳನ್ನು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೂಡಣಕ್ಕೆ ಗಣಪಟ್ಟವು ಕುಡಿಯಾಡುವ. ಹರದಾಸ ಅಪ್ಪನೇರವಂಡ ಅಪ್ಪಚ್ಚ ಕವೀರ ಪುಟ್ಟನ ದಿನತ್ನ ಕೊಡವ ಸಾಹಿತ್ಯ ನಾಳೆಂದು ಅನ್ನೋ ಪದ್ಧತಿಲಿ ಆಚರಣೆ ಮಾಡೋಕೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸಿದ್ಧತೆ ನಡೆತಿನೊಂಡು ಈಂಡೆ ಸಂಬಂಧ ಚೇರಂಬಾಣೆರುಳ್ಳ ಬೇಂಗನಾಡು ಕೊಡವ ಸಮಾಜದ ಪೂರ್ವಭಾವಿ ಸಭೆ ನಡೆದಿತ್ತು. ಚೇರಂಬಾಣೆ ಕೊಡವ ಸಮಾಜದ ಅಧ್ಯಕ್ಷ ಬಚ್ಚರಣಿ ಎಂಡ ದಿನೇಶ್ ಗಣಪತಿ ಎಂಗಡ ಕೊಡವ ಕಾರ್ಯಕ್ರಮ ನಡೆದ ಸಭೆಯಲ್ಲಿ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಅಜಿನಿ ಕಂಡ ಮಹೇಶ್ ನಾಚೆ ತಕ್ಕ ಬಂದಿತ್ತು. ಸಾಹಿತ್ಯ ನಾಳರ ಉದ್ದೇಶ ಪಿಂಜ ಮಹತ್ವತ್ರ ಮೀದ ಅರಿವಿಕೆ ಮಾಡಿಸಿ. ಭಾರತ ಸರ್ಕಾರ ತಂಜ ಕೊಡಪನತ ಪದ್ಮ ಪ್ರಶಸ್ತಿಗೆ ಅರ್ಜಿ ಹಾಕಿತ್ತು. ಅರ್ಹಂಗ ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ ಬೋಂಡಿಯನ ದಾಖಲಾತಿರ ಕೂಡ ಇದೇ ಪದ್ಮಂಜನರೊಳಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿಡುವನಕ್ಕೆ ಭಾರತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಜಿ ಪಾರ್ಥಸಾರಥಿ ಎಂಗ ಅರ್ಜಿಟಿತ್ತು. ವಿರಾಜಪೇಟೆಯಲ್ಲುಳ್ಳ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲು ಪಲ್ಲು ವೈದ್ಯಂಗ ನಾಳೆ ಲಭ್ಯಪಿಲೆ. ಅಂದನೆ ಮುಂದಂಗು ಕೈಲ್ಪೋದು ನಮ್ಮೆರ ಮಾರಿಪತ್ತು ಕ್ಲಿನಿಕ್ ರಜ ಇಪ್ಪಂದು ಪ್ರಕಟಣೆ ಅರ್ಜಿಟಿತ್ತು. ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ಕ್ರೀಡಾ ಕ್ಷೇತ್ರದಲ್ಲಿ